ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಜನಪದ ಗೀತೆಗಳು. ಇಂದಿನ ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ತುಳಜಾರಾಮ್ ಸಿಂಗ್ ಮತ್ತು ಸಂಗಡಿಗರಿಂದ ರಿವಾಯತ್ ಪದಗಳು. ಎಷ್ಟು ಹೇಳಲಿ ನರಳಿಂದ ಹಾಸಿಗೆ ಹಾಜರೆ ಕಲ್ಲಿಂದ ಹಾಸಿಗೆ ಹಾಜರೆ ಕಲ್ಲಿಂದ ಹಾಸಿಗೆ ಹಾಜರೆ ಕಲ್ಲಿಂದ ಹಾಸಿಗೆ ಹಾಜರೆ ಕಲ್ಲಿಂದ ಬಲಭಾಗದಲ್ಲೇ ಮಸೂದೆ ಐತ್ರಿ ನಮಾಜ್ ಮಾಡುವಾಗ ಬಲಭಾಗದಲ್ಲೇ ಮಸೂದೆ ಐತ್ರಿ ನಮಾಜ್ ಮಾಡುವಾಗ ಬಲಭಾಗದಲ್ಲೇ ಮಸೂದೆ ಐತ್ರಿ ನಮಾಜ್ ಮಾಡುವಾಗ ಬಲಭಾಗದಲ್ಲೇ ಮಸೂದೆ ಐತ್ರಿ ನಮಾಜ್ ಮಾಡುವಾಗ ಕೈದರಲ ನಮಾಜ್ ಮಾಡ್ತಾರ ಮುಸಲ್ಮಾನರು ಬಂದ ಅಧಿಕಾರ ಇಲ್ಲರೆ ಆವಂದ ಕಾವಾಲಿ ತೈಸರ್ಗಳಲಿಂದ ಕಾವಾಲಿ ತೈಸರ್ಗಳಲಿಂದ ಕಾವಾಲಿ ತೈಸರ್ಗಳಲಿಂದ ಕಾವಾಲಿ ತೈಸರ್ಗಳಲಿಂದ ದರಗದ ಮುಂದ ನಗಾರಿಕಾನೆ ಕಟ್ಟಿಸರೆ ಒಳ್ಳೆ ಚಂದ ದರಗದ ಮುಂದ ನಗಾರಿಕಾನೆ ಕಟ್ಟಿಸರೆ ಒಳ್ಳೆ ಚಂದ ದರಗದ ಮುಂದ ನಗಾರಿಕಾನೆ ಕಟ್ಟಿಸರೆ ಒಳ್ಳೆ ಚಂದ ದರಗದ ಮುಂದ ನಗಾರಿಕಾನೆ ಕಟ್ಟಿಸರೆ ಒಳ್ಳೆ ಚಂದ ಕೈಲಾರ್ದಲ ನಗಾರಿ ನಾವು ಬತ ನೋಡಿದರೆ ಅಲ್ಲಿಂದ ಮುಜುಗರ ಮಾಡ್ತಾರೆ ಚಕ್ಕಂದ ಅರವಂಟಿ ಗಿಳಿಜರು ನೀರಿಂದ ಅರವಂಟಿ ಗಿಳಿಜರು ನೀರಿಂದ ಅರವಂಟಿ ಗಿಳಿಜರು ನೀರಿಂದ ಅರವಂಟಿ ಗಿಳಿಜರು ನೀರಿಂದ ಕುದರಿ ಬೆಳ್ಳಿಯ ತೋಟಲ ಸರಗಿಯ ಬಂಗಾರದ ಬೆಳ್ಳಿಯ ಕುದರಿ ಬೆಳ್ಳಿಯ ತೋಟಲ ಸರಗಿಯ ಬಂಗಾರದ ಬೆಳ್ಳಿಯ ಕುದರಿ ಬೆಳ್ಳಿಯ ತೋಟಲ ಸರಗಿಯ ಬಂಗಾರದ ಬೆಳ್ಳಿಯ ಕುದರಿ ಬೆಳ್ಳಿಯ ತೋಟಲ ಸರಗಿಯ ಬಂಗಾರದ ಬುಕ್ಕಿಟಗಾರ ಕಾಟುಗಳು ತಡೆ ಹಸು ಸುಗಂಧ ಮುಲ್ಲಾ ಸಕ್ಕರಿತ ಗಂಡ ಲೋಭನ ಬಗೆರೆ ಬಾಸದುಂದ ಲೋಭನ ಬಗೆರೆ ಬಾಸದುಂದ ಲೋಭನ ಬಗೆರೆ ಬಾಸದುಂದ ಜರಲಿಂದ ಶಾಲ ಬರೋ ತಾರೆ ಕಾಸವು ಜರಲಿಂದ ಹೈದರಾಬಾದಲಿಂದ ಶಾಲ ಬರೋ ತಾರೆ ಕಾಸವು ಜರಲಿಂದ ಹೈದರಾಬಾದಲಿಂದ ಶಾಲ ಬರೋ ತಾರೆ ಕಾಸವು ಜರಲಿಂದ ಹೈದರಾಬಾದಲಿಂದ ಶಾಲ ಬರೋ ತಾರೆ ಕಾಸವು ಜರಲಿಂದ ಕಲ್ಯಾಣಲಿಂದ ಒದಗಿ ಬರೋ ತಾರೆ ನವಿ ತವರ ಕಡಲಿಂದ ಕಳ ತಾರೆ ತೀವ್ರ ಮಾಡಿ ವರ್ಷ ಕೊಂದ ಜರ ತಾರೆ ರೇ ಚಮಿ ಕೆಂಪಂದ ಜರ ತಾರೆ ರೇ ಚಮಿ ಕೆಂಪಂದ ಜರ ತಾರೆ ರೇ ಚಮಿ ಕೆಂಪಂದ ಜರ ತಾರೆ ರೇ ಚಮಿ ಕೆಂಪಂದ ಕತ್ತಲ್ ರಾತ್ರಿ ದಿನ ಕದಲ್ಲಾಗುತ್ತಾರೆ ಜನರ ಮುಡಪೋತಂದ ಕತ್ತಲ್ ರಾತ್ರಿ ದಿನ ಕದಲ್ಲಾಗುತ್ತಾರೆ ಜನರ ಮುಡಪೋತಂದ ಕತ್ತಲ್ ರಾತ್ರಿ ದಿನ ಕದಲ್ಲಾಗುತ್ತಾರೆ ಜನರ ಮುಡಪೋತಂದ ಕತ್ತಲ್ ರಾತ್ರಿ ದಿನ ಕದಲ್ಲಾಗುತ್ತಾರೆ ಜನರ ಮುಡಪೋತಂದ ಬರೋವರ ಜತನ ಬದಕೇದರೆ ಬರತಿನಿ ಒಂದ ತಲಿಂದ ಐದ ತೆರ ಸಾಕರಿತ ಗಂಡ ಅಂಚತಿನಿ ನಿನ್ನಾದಗದ ಮುಂದ ಅಂಚತಿನಿ ನಿನ್ನಾದಗದ ಮುಂದ ಅಂಚತಿನಿ ನಿನ್ನಾದಗದ ಮುಂದ ಅಂಚತಿನಿ ನಿನ್ನಾದಗದ ಮುಂದ ತಡೆ ಹಾಡ ಕಲಿಗೆ ಬೇದ ಹೇ ಮಾಮವ್ವ ಹುಡಿ ಒಡಿ ಬೇಡ ತಡೆ ಹಾಡ ಕಲಿಗೆ ಬೇದ ಹೇ ಮಾಮವ್ವ ಹುಡಿ ಒಡಿ ಬೇಡ ತಡೆ ಹಾಡ ಕಲಿಗೆ ಬೇದ ಹೇ ಮಾಮವ್ವ ಹುಡಿ ಒಡಿ ಬೇಡ ತಡೆ ಹಾಡ ಕಲಿಗೆ ಬೇದ ಮನದಳ ಹರ ಗೋಡೆ ಬಂದರೆ ವಾರ ಮಾಡ್ತೀನಿ ನಿಂದ ಕಂದರೆ ಮಾಡ್ತೀನಿ ಕುರಿ ಕೊಯ್ದ ಉಣಾಸ್ತೇನೆ ಪಕೇರ ಕರೆ ತಂದ ಉಣಾಸ್ತೇನೆ ಪಕೇರ ಕರೆ ತಂದ ಉಣಾಸ್ತೇನೆ ಪಕೇರ ಕರೆ ತಂದ ಉಣಾಸ್ತೇನೆ ಪಕೇರ ಕರೆ ತಂದ ದ್ವಾರ ಬಗಲಿಂದ ದೇವರ ಮಾತ್ರ ಒಗದಿದ್ರೆ ಅಂದ ದ್ವಾರ ಬಗಲಿಂದ ದೇವರ ಇದುವರೆಗೆ ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ತುಳಜಾರಾಮ್ ಸಿಂಗ್ ಮತ್ತು ಸಂಗಡಿಗರಿಂದ ರಿವಾಯತ್ ಪದಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7 ಗಂಟೆ ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕು ಚಿಕ್ಕ ಆಳ್ವಾರದ ಮಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಕಾವೇರಿ ಸ್ನಾತಕೋತ್ತರ ಕೇಂದ್ರದ ವಿದ್ಯಾರ್ಥಿಗಳು. ಇಂದಿನ ವಿಷಯ ಕೇಂದ್ರ ಸರ್ಕಾರದ ಕೃಷಿ ಕಲ್ಯಾಣ ಯೋಜನೆಗಳು. ಇದು ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಮತ್ತು 7:45 ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಮುಂದುವರಿಯಲಿದೆ. ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಉಮಂಗ್ ಉಮಂಗ್ ಉಮಂಗ್ ಉಮಂಗ್. ना हाँ? सोच रहा हूँ अपना बिजनेस क्यों ना बढ़ा लूँ। तो रोका किसने है हाँ? रोका तो किसी ने नहीं, पर समझ नहीं आ रहा कि मदद किससे मांगूं। मुझसे। तुमसे? तो अच्छा बताओ फिर। आकाशवाणी है ना, मैंने सुना है उसका नेटवर्क देश भर में फैला है। पर उससे मेरा क्या फायदा? देखो फायदा है, जिस शहर में चाहो विज्ञापन की मदद से उपभोक्ताओं तक पहुँच जाओ। पर अब ये भी तो बता दो कि आकाशवाणी से संपर्क कैसे करूं? बहुत आसान है, मैं बताती हूँ। नंबर नोट करो 8700014242। ओ 8700014242। लो अभी फोन लगाता हूँ 8700014242 पर। ಪ್ರಕಟಣೆಗಳನ್ನ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಏರ್ ನೆಕ್ಸ್ಟ್. ನನ್ನ ಹೆಸರು ಅಭಿಷೇಕ್, ಫಸ್ಟ್ ಇಯರ್ MSW. ಇವತ್ತಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕು ಚಿಕ್ಕಳವಾರ ಗ್ರಾಮ ಜ್ಞಾನಕಾವೇರಿ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರ ಕೃಷಿ ಕಲ್ಯಾಣ ಯೋಜನೆ ಕುರಿತಂತೆ ವಿಚಾರಗಳನ್ನು ಮಂಡಿಸಲಿದ್ದಾರೆ. ಮೊದಲಿಗೆ ಈ ಕೇಂದ್ರದ ಪರಿಚಯವನ್ನು ಮಾಡಿಕೊಡ್ತೇನೆ. ಈ ಕೇಂದ್ರವು 2014 ಸ್ಥಾಪನೆಗೊಂಡಿತು. ಇದು ಸುಮಾರು 100 ಎಕರೆ ವಿಸ್ತೀರ್ಣವನ್ನು ಒಳಗೊಂಡಿದೆ. ಇಲ್ಲಿ 14 ವಿವಿಧ ಕೋರ್ಸ್ಗಳು ಇದ್ದಾವೆ ಹಾಗೂ ಇಲ್ಲಿ ಸುಮಾರು 500 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಹಾಗೆ 106 ಜನ ಸಿಬ್ಬಂದಿ ವರ್ಗದವರು ಇಲ್ಲಿ ವೃತ್ತಿಯನ್ನು ನಿರ್ವಹಿಸ್ತಿದ್ದಾರೆ. ಹಾಗೆ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದೆ. ಈ ಕಾರ್ಯಕ್ರಮವನ್ನು ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಆಕಾಶವಾಣಿಯವರಿಗೆ ಧನ್ಯವಾದಗಳನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮೊದಲಿಗೆ ರೈತರ ಬಗ್ಗೆ ಒಂದು ಗೀತೆ ಶರೀನರ್ ಅವರಿಂದ. ನನ್ನ ಹೆಸರು ಶರೀನ್ ಪೆಮಯ್ಯ, ನಾನು ಫಸ್ಟ್ MSc ಕಂಪ್ಯೂಟರ್ ಸೈನ್ಸ್ ಓದುತ್ತಿದ್ದೇನೆ. ನಾನು ಹಾಡುತ್ತಿರುವ ಹಾಡಿನ ರಚನೆ ಲೋಕೇಶ್ ಭರಣಿ ಅವರು. ಹಾಡು ರೈತನೇ ಬೇಕು. ಏನಿದ್ದರೇನು ಎಂತಿದ್ದರೇನು ಹೊಟ್ಟೆಗೆ ತಿನ್ನಲು ಅನ್ನವೇ ಬೇಕು. ಯಾರಾದರೇನು ಯಾರಿದ್ದರೇನು ಅನ್ನವ ನೀಡಲು ರೈತನೇ ಬೇಕು. ರಾಜನೋ ಮಂತ್ರಿಯೋ ಆಳಲು ಉಂಟೋ ಪೇದೆಯೋ ಸೇನೆಯೋ ಸೇರಲು ಉಂಟೋ ಎಲ್ಲರ ಹೊಟ್ಟೆಗೆ ಅನ್ನವ ನೀಡಲು ರೈತನೇ ಬೇಕು. ಏನಿದ್ದರೇನು ಎಂತಿದ್ದರೇನು ಹೊಟ್ಟೆಗೆ ತಿನ್ನಲು ಅನ್ನವೇ ಬೇಕು. ವೇದ್ಯರೋ ದಾದಿಯೋ ಔಷಧಿ ಗುಂಟೋ ಗುರುಗಳು ಗೂಗಲು ಕಲಿಸಲು ಉಂಟೋ ಯಾರಿದ್ದರೇನು ಎಲ್ಲರ ಉದರಕ್ಕೆ ಒದಕವನುಯ್ಯಲು ರೈತನೇ ಬೇಕು. ಏನಿದ್ದರೇನು ಎಂತಿದ್ದರೇನು ಹೊಟ್ಟೆಗೆ ತಿನ್ನಲು ಅನ್ನವೇ ಬೇಕು. ಯಾರಾದರೇನು ಯಾರಿದ್ದರೇನು ಅನ್ನವ ನೀಡಲು ರೈತನೇ ಬೇಕು. ಬರೆಯಲು ಹಾಡಲು ಕವಿಗಳು ಉಂಟು ಮಾರಲು ಕೊಳ್ಳಲು ವಣಿಕರು ಉಂಟು. ಯಾರಿದ್ದರೇನು ಎಲ್ಲರ ಜಠರಕ್ಕೆ ರೊಟ್ಟಿಯ ತಟ್ಟಲು ರೈತನೇ ಬೇಕು ರೈತನೇ ಬೇಕು. ಧನ್ಯವಾದಗಳು. ಮಧುರವಾಗಿ ಗೀತೆಯನ್ನ ಹಾಡಿ ರೈತರ ಪ್ರಾಮುಖ್ಯತೆಯನ್ನ ಅವರು ಈ ಗೀತೆ ಮೂಲಕ ವ್ಯಕ್ತಪಡಿಸಿದ್ದಕ್ಕಾಗಿ ಶರೀನಾರ್ ಅವ್ರಿಗೆ ಧನ್ಯವಾದಗಳು. ಮುಂದುವರೆದಂತೆ ಕೇಂದ್ರ ಸರ್ಕಾರದ ಕೃಷಿ ಕಲ್ಯಾಣ ಯೋಜನೆ ಕುರಿತಾಗಿ ವಿಚಾರವನ್ನು ಪ್ರಸ್ತುತಪಡಿಸಲಿದ್ದಾರೆ ರಕ್ಷಿತ್. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ರಕ್ಷಿತ್. ನಾನು ಫಸ್ಟ್ ಇಯರ್ ಎಂ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಮಾಡ್ತಿದ್ದೀನಿ. ನಾನು ತಗೊಂಡಿರೋ ಕಾನ್ಸೆಪ್ಟ್ ಬಂದು ಕೇಂದ್ರ ಸರ್ಕಾರದ ಕೃಷಿಯ ಯೋಜನೆಗಳು. ಎಲ್ಲರಿಗೂ ಕೃಷಿ ಅಂದ್ರೆ ಗೊತ್ತಿದೆ, ಇದು ಭಾರತದ ಬೆನ್ನೆಲುಬು ಅಂತ. ಯಾವುದೇ ಕೆಲಸಗಳನ್ನ ಮಾಡ್ಬೇಕಂದ್ರು ಫಸ್ಟ್ ನೋಡೋದು ಊಟದ ವ್ಯವಸ್ಥೆ ಇದೆಯಾ ಸರ್ ಅಂತ ಹೇಳ್ಬಿಟ್ಟು ಎಲ್ಲಾರನ್ನೂ ಕೇಳ್ತೀವಿ. ಊಟದ ವ್ಯವಸ್ಥೆ ಅಂತ ಕೇಳೋದಕ್ಕೆ ಒಂದು ಪ್ರಮುಖ ಅಂದ್ರೆ, ನಾವು ಯಾವ ಕೆಲಸ ಮಾಡಿದ್ರು ಫಸ್ಟು ಹೊಟ್ಟೆ ನೋಡ್ಕೋಬೇಕು, ಆಮೇಲೆ ಬಟ್ಟೆ ನೋಡ್ಕೊಳ್ಳೋದು. ಯಾರೇ ಕೆಲಸ ಮಾಡೋದಾಗ್ಲಿ, ಏನೇ ಮಾಡೋದಾಗ್ಲಿ, ವಿದ್ಯಾವಂತರಾಗ್ಲಿ, ಈಗ ಫಸ್ಟ್ ನಾವು IT ಕಂಪನಿಗೆ ಹೋಗ್ಬೇಕು ಸರ್, ನಮ್ಗೆ ಸ್ಯಾಲ್ರಿ ಜಾಸ್ತಿ ಬೇಕು ಅದು ಇದು ಅಂತ ಮಾತಾಡ್ತಿದ್ವಿ. ಆದ್ರೆ ನಾವು IT ಕಂಪನಿಗೆ ಎಲ್ಲರೂ ಹೋದ್ರೆ ವ್ಯವಸಾಯ ಮಾಡೋರು ಯಾರು ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ. ಅದಕ್ಕಂತಾನೆ ವ್ಯವಸಾಯ ಮಾಡೋವರು ರೈತರಾಗಿದ್ರಿಂದ ಅವರು ವ್ಯವಸಾಯವನ್ನ ನಿಲ್ಸಿದ್ರೆ ನಮ್ಗೆ ಊಟದ ಪಾಡ ಏನು, ಎಲ್ಲದಕ್ಕೂ ಕ್ವಶನ್ ಮಾರ್ಕ್ ಇದೆ. ಅದಕ್ಕಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನು ಕೊಂಡಿದ್ದಾರೆ. ವ್ಯವಸಾಯನ ಮಾಡಿದ್ರೆ ನಿಮ್ಗೆ ಈ ತರ ಯೋಜನೆಗಳು ನಾವು ಕೊಡ್ತೀವಿ. ಆ ತರ ಯೋಜನೆಗಳು ಕೊಡ್ತೀವಿ ಅಂದ್ರೆ ಎಲ್ಲರೂ ಉತ್ತೇಜದಿಂದ ವ್ಯವಸಾಯನ ಮಾಡ್ತಾರೆ. ವ್ಯವಸಾಯ ಮಾಡಿದ್ರೆ ಯಾವ ಕೆಲಸ ಹೋದ್ರೇನು, ಯಾರು ಏನೇ ಮಾಡಿದ್ರೇನು, ಎಲ್ಲರಿಗೆ ಹೊಟ್ಟೆಗೆ ಆಹಾರ ಸಿಕ್ಕೇ ಸಿಗುತ್ತೆ. ಒಬ್ಬ ರೈತ ಆದವನು ಮೊದಲು ಮಾಡೋದು ತನ್ನ ಮನೆಗೆ ಆಹಾರ ಇದೆಯೋ ಇಲ್ವೋ ಅಂತ ನೋಡೋದಿಲ್ಲ, ಎಲ್ಲರ ಮನೆಗೆ ಆಹಾರ ಇದೆಯೋ ಇಲ್ವೋ ಅಂತ ನೋಡಿ ತನ್ನ ಭೂಮಿಯನ್ನು ಉಳುತ್ತಾನೆ. ಈಗ ಕೇಂದ್ರ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನು ಸ್ಥಾಪಿಸಿದ್ದಾರೆ. ಅದರಲ್ಲಿ ಪ್ರಮುಖವಾದ ಅಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ. ಇದರಲ್ಲಿ ಯಾರು ರೈತರು ಇರ್ತಾರೆ ಅವ್ರ ಅಕೌಂಟಿಗೆ 2,000 ರೂಪಾಯಿ ಹಾಕ್ತಾರೆ. ಅವ್ರ ಮನೆಗೆ ಅವ್ರ ಹೊಟ್ಟೆಗೆ ಹಿಟ್ಟಿದೆಯೇ ಇಲ್ವೋ ಅವ್ರಿಗೆ ಗೊತ್ತಿರಲ್ಲ, ಹೊಟ್ಟೆಗೆ ಹಿಟ್ಟಾಗಷ್ಟಾದ್ರೂ ಆಹಾರಗಳನ್ನ ತಗೋಬಹುದು. ಅದಕ್ಕೆ 2,000 ರೂಪಾಯಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅದರಿಂದ ರೇಷನ್ಗಳು ಕೊಡ್ತಾರೆ, ಅದರಿಂದ ಹೆಲ್ಪ್ ಆಗುತ್ತೆ. ಸ್ವಲ್ಪ ಅವ್ರ ಮನೆ ಕಡೆಗೆ ಹೆಲ್ಪ್ ಆಗ್ಲಿ ಅನ್ನೋ ದೃಷ್ಟಿಕೋನದಿಂದ ಈ ರೀತಿ ಪ್ರಧಾನ ಮಂತ್ರಿ ಅವರು ಈ ಯೋಜನೆಯನ್ನು ಕಾರ್ಯಾಚರಣೆಯಲ್ಲಿ ತಂದಿದ್ದಾರೆ. ಕೃಷಿ ಯಾಂತ್ರೀಕರಣ ಯೋಜನೆ ಅಂದ್ರೆ, ನಿಮ್ಗೆ 2 ಎಕರೆ ಇದೆ ಅಂತ ಇಟ್ಕೊಳ್ಳಿ, 2 ಎಕರೆ ಇದ್ದವ್ರಿಗೆ ನಾವು ಟ್ರ್ಯಾಕ್ಟರ್ ಕೊಡ್ತೀವಿ ಅಂತ ಹೇಳ್ತಾರೆ. ಯಾಕಂದ್ರೆ ಒಬ್ಬ ರೈತ ಒಂದ್ 1/2 ಎಕರೆ ಇದೆ ಅಂದ್ರೆ ಅವನ್ ಮನೆಗೆ ಮಾತ್ರ ದುಡ್ಕೊಳಕ್ ಸಾಧ್ಯ ಆಗುತ್ತೆ. ಒಂದ್ 2 ಎಕರೆ ಇದೆ ಅಂದ್ರೆ ಮನೆಗೆ ದುಡ್ದು ವ್ಯಾವಹಾರಿಕವಾಗಿ ಕೊಡ್ಬೋದು ಅಲ್ವಾ. ಆಗ ಕೊಡ್ತಾನೆ ಅಂದ್ರೆ ಆ ನಿಟ್ಟಿನಲ್ಲಿ ಅವನಿಗೆ ಒಂಥರ ಛಲ ಇರುತ್ತೆ, ನಾನ್ ದುಡಿತೀನಿ ಗುರು, ನಾ ದುಡ್ದು ಸಂಪಾದಿಸ್ತೀನಿ, ಸಾಲನ ತೀರಿಸ್ತೀನಿ ಅನ್ನೋ ನಂಬಿಕೆ ಇರುತ್ತೆ. ಆ ನಂಬಿಕೆ ಇರ್ಬೇಕು ಅನ್ನೋ ಉದ್ದೇಶದಿಂದ 2 ಎಕರೆ ಜಾಗ ಇದ್ರೆ ಮಾತ್ರ ಟ್ರ್ಯಾಕ್ಟರ್ ಇಲ್ದಿದ್ರೆ ಇತರ ಉಪಕರಣಗಳನ್ನ ನಾವು ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರದಿಂದ ಆದೇಶ ಮಾಡಿರೋದೇ ಹೊರತು ಬೇರೆ ರೀತಿ ಅಲ್ಲ. ಅದ್ ಬಿಟ್ರೆ ಕರ್ನಾಟಕ ಸರ್ಕಾರವು ಕರ್ನಾಟಕ ರೈತ ಸುರಕ್ಷಿತ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಮಾಡಿರೋದು. ಇದು ಪ್ರಧಾನ ಮಂತ್ರಿ ಅವರು ಹೇಳಿರೋದು. ಈಗ ಧಾನ್ಯಗಳು ಯಾವ ರೀತಿ ಎಲ್ಲ ಆದ್ರೂ ಸರಿ, ಈಗ ಮಳೆ ಬಂತು, ಸಡನ್ ಆಗಿ ಬಿರುಗಾಳಿ ಬಂತು, ಅದ ಇದ್ರಿಂದ ಗಾಳಿ ಜಾಸ್ತಿ ಬೀಸ್ತು, ಮಿಂಚೊಡಿತು, ಆ ತರ ಆದಾಗ ಎಲ್ಲರ ಬೆಳೆಗಳು ನಾಶ ಆಗೋಯ್ತು. ಈಗ ಬೆಳೆಗಳು ನಾಶ ಆದ್ಮೇಲೆ ಅದಕ್ಕೆ ಸರ್ಕಾರದಿಂದ ಪರಿಹಾರ ಧನ ಕೊಟ್ರೆ ಮುಂದೆ ರೈತರಿಗೆ ಒಂದು ನಂಬಿಕೆ ಬರುತ್ತೆ, ಇಲ್ಲ ಕಣಪ್ಪ ನಾನು ಈಗ ನಷ್ಟ ಅನುಭವಿಸಿದೀನಿ, ಮುಂದೆ ಹೆಂಗ್ ಮಾಡೋದು ಅನ್ನ ಅವರಿಗೆ ಯಾವುದೇ ರೀತಿಯ ಮನೋಭಾವನೆ ಇರಲ್ಲ. ಇಲ್ಲ ನಮ್ ಗೌರ್ಮೆಂಟ್ ನಂಗೆ ಸಪೋರ್ಟ್ ಮಾಡ್ತಾರೆ, ನಾನು ಮುಂದೆ ನಾನು ಏನೇ ಕಷ್ಟ ಆದ್ರೂ ಸರಿ ನಷ್ಟ ಆದ್ರೂ ಸರಿ ನಾನು ಮಾಡ್ತೀನಿ ಅನ್ನೋ ಮನೋಭಾವನೆ ಅವ್ರಿಗೆ ಇರುತ್ತೆ. ಆ ರೀತಿ ಮನೋಭಾವನೆ ಬರಲಿ ಅನ್ನೋದಕ್ಕೆ ಯಾವುದೇ ರೀತಿಯಾದ ಲಾಸ್ಗಳು ಆದ್ರೂ ಸಹ ಅವ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ ಅನ್ನೋ ದೃಷ್ಟಿಕೋನದಿಂದ ನಮ್ಮ ಗೌರ್ಮೆಂಟ್ ರೈತರ ಪರವಾಗಿ ನಿಂತಿದೆ. ಬೀಜಗಳ ಪೂರೈಕೆ ಯೋಜನೆ ಇದಂದ್ರೆ, ಈಗ ಯಾವುದೇ ರೀತಿಯಲ್ಲಿ ತಾಲೂಕ್ ಪಂಚಾಯತಿಗಳಾಗ್ಲಿ ಯಾವುದೇ ಪಂಚಾಯತಿಗಳಲ್ಲಾಗ್ಲಿ ರೈತರುಗಳಾಗಿ ನಾವು ಈ ರೀತಿ ಮಾಡ್ತಿದೀವಿ, ನಮ್ಗೆ ಈ ರೀತಿ ನಾವು ಬೆಳೆ ಬೆಳಿಬೇಕಂತ ಅನ್ಕೊಂಡಿದೀವಿ, ಅದರಿಂದ ನಿಮ್ಗೆ ಒಂಚೂರು ಸಹಾಯ ಮಾಡ್ಕೊಡ್ತೀರಾ ಅಂತ ಕೇಳಿದ್ರೆ ಸರ್ಕಾರದ ಸಹಾಯದಿಂದನೆ ಆದಷ್ಟು ಕಮ್ಮಿ ಬೆಲೆಗೆ ಬೀಜಗಳನ್ನ ಅವ್ರಿಗೆ ಕೊಡ್ತಾರೆ. ಇದರಿಂದ ನೀವು ಮಾಡಿ ಅದಾದ್ಮೇಲೆ ನೀವು ವ್ಯಾವಹಾರಿಕವಾಗಿಯೂ ಆದ್ರೂ ಉಪಯೋಗಿಸ್ಕೊಳ್ಳಿ ಅಥವಾ ನಿಮ್ಮ ಮನೆಗಾದ್ರೂ ಉಪಯೋಗಿಸ್ಕೊಳ್ಳಿ, ನೀವು ಚೆನ್ನಾಗಿರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಆರೈಸ್ತಾರೆ. ಈ ರೀತಿಯಲ್ಲಿ ಸರ್ಕಾರವು ಎಲ್ಲ ರೈತರಿಗೆ ಬೆಂಬಲವಾಗಿ ನಿಂತಿದೆಯೇ ಸಹ, ಉದಾಸೀನ ಮಾಡೋದ್ರಿಂದ ನಾವು ಉದಾಸೀನ ಆಗಿರ್ತಾರಲ್ಲ ರೈತರುಗಳು ಹೇಳೋದಿಷ್ಟೇ, ಅವ್ರು ಯಾವುದೇ ರೀತಿಯ ಸಲಹೆಗಳನ್ನು ತಗೊಳಲ್ಲ, ಇಲ್ಲ ಗುರು ನಾವೇ ಮಾಡ್ತೀವಿ ಅಂತ ಹೇಳ್ತಾರೆ. ನಷ್ಟ ಆದಾಗ ಗೌರ್ಮೆಂಟ್ ಸೈಡ್ ಅವರು ಯಾವುದೇ ರೀತಿ ಅಪ್ಲಿಕೇಶನ್ಗಳಾಗ್ಲಿ ಅದು ಯಾವ್ದು ಏನು ಹಾಕಿರಲ್ಲ, ಸುಮ್ನೆ ಈಗ ನಂಗೆ ಸರ್ಕಾರ ಏನು ಮಾಡ್ಕೊಟ್ಟಿಲ್ಲ, ಅವ್ರು ಕೇಳಿರೋದೇ ಇಲ್ಲ. ಕೇಳಿದ್ರೆ ಸರ್ಕಾರ ಮಾಡ್ಕೊಡುತ್ತೆ, ವಿನಃ ಕೇಳದೇ ಇದ್ರೆ ಯಾರು ಬಂದು ಮಾಡ್ಕೊಡಲ್ಲ ಅನ್ನೋ ಉದ್ದೇಶದಿಂದ ಇಷ್ಟು ಯೋಜನೆಗಳನ್ನು ಕೇಂದ್ರ ಸರ್ಕಾರವು ಇಲ್ಲಿ ಆಯೋಜಿಸಿದೆ. ಈ ಎರಡು ಮಾತನಾಡಲು ನನಗೆ ಇಲ್ಲಿ ಅವಕಾಶ ಕೊಟ್ಟಂತಹ ತಮಗೆಲ್ಲರಿಗೂ ಧನ್ಯವಾದಗಳು. ರೈತರಿಗಾಗಿ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ಕೊಟ್ಟಂತಹ ರಕ್ಷಿತ್ ರವರಿಗೆ ಧನ್ಯವಾದಗಳು. ಹಾಗೆ ಮುಂದುವರಿದಂತೆ ಮಣಿಕುಮಾರ್ ಅವರು ರೈತರ ಬಗ್ಗೆ ವಿಚಾರವನ್ನ ಮಂಡಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಣಿಕುಮಾರ್. ನಾನು ಪ್ರಥಮ ಕಂಪ್ಯೂಟರ್ ಸೈನ್ಸ್ MSc ಸಂಘ ಮಾಡುತ್ತಿದ್ದೇನೆ. ನಾನು ಇಂದು ಕೇಂದ್ರ ಸರ್ಕಾರವು ಕೃಷಿ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳಲ್ಲಿ ಒಂದಾದ ಮಣ್ಣಿನ ಸತ್ವ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ಮೊದಲಿಗೆ ಮಣ್ಣಿನ ಸತ್ವವನ್ನು ಹೆಚ್ಚಿಸಬೇಕಂದ್ರೆ ಮಣ್ಣಿನ ಆರೋಗ್ಯ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳುವುದು ಮುಖ್ಯ ಆಗಿರುತ್ತೆ. ಮಣ್ಣಿನ ಆರೋಗ್ಯ ಯಾವ ರೀತಿ ಇದೆ ಅಂತ ತಿಳ್ಕೋಬೇಕು ಅಂದ್ರೆ ಮೊದಲು ಮಣ್ಣಿನ ಪರೀಕ್ಷೆ ಮಾಡಬೇಕು. ಆ ಮಣ್ಣಿನ ಪರೀಕ್ಷೆ ಮಾಡುವುದರ ಬಗ್ಗೆ ನಾನು ಸ್ವಲ್ಪ ಇವತ್ತು ವಿಚಾರವನ್ನು ಮಂಡಿಸಲಿದ್ದೇನೆ. ಮೊದಲಿಗೆ ಎರೆಹುಳು ರೈತನ ಮಿತ್ರ ಎಂದು ಹೇಗೆ ಕರೀತಾರೋ ಹಾಗೆ ಮಣ್ಣು ಕೂಡ ರೈತನ ಕಣ್ಣು ಇದ್ದಂತೆ ಅಂತ ಹೇಳಲು ನಾನು ಇಚ್ಛೆಪಡ್ತೀನಿ. ಮನುಕುಲಕ್ಕೆ ಸೃಷ್ಟಿಯು ಕೊಟ್ಟಿರುವ ಕೊಡುಗೆಗಳಲ್ಲಿ ಮಣ್ಣು ಕೂಡ ಒಂದು ಅತ್ಯಮೂಲ್ಯವಾದದ್ದು ಎಂದು ಹೇಳುತ್ತೇನೆ. ಇತರೆ ಜೀವಿಗಳಂತೆ ಮಣ್ಣು ಕೂಡ ಜೀವಿಗಳನ್ನು ಹೊಂದಿದೆ. ಇದರ ಅರಿವಿಲ್ಲದೆ ಮನುಷ್ಯರು ಮಣ್ಣಿನಲ್ಲಿ ವ್ಯವಸಾಯ ಮಾಡುವ ಸಂದರ್ಭದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ತೊಂದರೆ ಮಾಡಿ ರಾಸಾಯನಿಕಗಳನ್ನು ಬಳಸಿ ತಮ್ಮ ಬೆಳೆಗಳಲ್ಲಿ ಇಳುವರಿನ ಅವರೇ ಕಮ್ಮಿ ಮಾಡ್ಕೊಳ್ತಾ ಇದ್ದಾರೆ. ಇವೆಲ್ಲನೂ ಯಾವ ರೀತಿ ಸುಧಾರಣೆ ಮಾಡಬೇಕು ಅಂದ್ರೆ ಮೊದಲು ಮಣ್ಣಿನ ಪರೀಕ್ಷೆ ಮಾಡಬೇಕು. ಅದರಲ್ಲಿ ವಿಧಗಳಿವೆ. ಮಣ್ಣಿನ ಪರೀಕ್ಷೆ ಮಾಡುವ ವಿಧಗಳೇನೆಂದ್ರೆ ಪ್ರತಿ 3 ವರ್ಷಕ್ಕೊಮ್ಮೆ ಪರೀಕ್ಷೆ ಮಾಡಿ ಮಣ್ಣಿನ ಪರೀಕ್ಷಾ ಚೀಟಿಯನ್ನು ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ. ಆ ಮಣ್ಣನ್ನ ಪರೀಕ್ಷೆ ಮಾಡಬೇಕು ಅಂದ್ರೆ ಆ ಮಣ್ಣನ್ನ ಎಲ್ಲಿ ತಗೋಬೇಕು ಅಂತ ಅಂದ್ರೆ ಮಳೆಗಾಲದಲ್ಲಿ ತೋಟಕ್ಕೆ ನೀರು ಹಾರಿಸದೆ ಇರುವ ನಂತರ ಮತ್ತೆ ತ್ಯಾಜ್ಯ ವಸ್ತುಗಳನ್ನು ಸುಟ್ಟಿರುವ ಜಾಗದಲ್ಲಿ ಮಣ್ಣ ತೆಗಿಬಾರ್ದು. ಗೊಬ್ಬರ ಹಾಕಿರುವ ಪ್ರದೇಶಗಳಲ್ಲಿ ಮಣ್ಣನ್ನ ತೆಗಿಬಾರ್ದು. ಕಾಲುವೆ ಇರುವ ಜಾಗಗಳಲ್ಲಿ ಮಣ್ಣನ್ನ ತೆಗಿದೆ ಪರಿಶೀಲನೆ ಮಾಡಿಸಿದ ನಂತರ ಸರ್ಕಾರ ಕೊಟ್ಟ ಸಲಹೆಯ ಮೇರೆಗೆ ತಮ್ಮ ಕೃಷಿಯನ್ನು ಮಾಡಬೇಕೆಂದು ನಾನು ಹೇಳಲು ಇಚ್ಛಿಸುತ್ತೇನೆ. ಧನ್ಯವಾದಗಳು. ಮಣ್ಣಿನ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಟ್ಟಂತಹ ಮಣಿಕುಮಾರ್ ಅವರಿಗೆ ಧನ್ಯವಾದಗಳು. ಹಾಗೆ ಮುಂದುವರೆದಂತೆ ದೀನಾ ಅವರು ವಿಚಾರವನ್ನ ಮಂಡಿಸಲಿದ್ದಾರೆ. ಮೈಸೆಲ್ಫ್ ದೀನಾ ಫ್ರಮ್ ಫಸ್ಟ್ MCOM. ಐ ಆಮ್ ಸ್ಟ್ಯಾಂಡಿಂಗ್ ಬಿಫೋರ್ ಯು ಟು ಸ್ಪೀಕ್ ಫ್ಯೂ ವರ್ಡ್ಸ್ ಅಬೌಟ್ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನಾ. ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನಾ ವಾಸ್ ಲಾಂಚ್ಡ್ ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂಡ್ ಕೋಆಪರೇಷನ್, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್, ಗವರ್ಮೆಂಟ್ ಆಫ್ ಇಂಡಿಯಾ ಫ್ರಮ್ 2007 to 2008. ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನಾ ಸ್ಕೀಮ್ ವಾಸ್ initiated in 2007 as an umbrella scheme for ensuring holistic development of agriculture and allied sector by allowing state to choose their own agriculture and allied sector development activities as per the direct or state agriculture plan. The scheme has come a long way since its inception and has been implemented across 2 plan periods, 11th and 12th. Till 2013 and 14, the scheme was implemented as an additional central assistant to state plan scheme with 100% central assistance. It was converted into a centrally sponsored scheme in 2014 to 2015, also with 100% central assistance. Since 2015 to 2016, the funding pattern of the scheme has been altered in the ratio of 60:40 between center and state, 90:10 for the northeastern state and Himalaya state. For the union territories, the funding pattern is 100% central grant. Concerned by the slow growth in the agriculture and allied sector, the National Development Council, in its meeting held on 29th May 2007, resolved that a special additional central assistance scheme be launched. NDC resolved that agriculture development strategies must be reoriented to meet the needs of farmers and called upon the central and state government to evolve a strategy to rejuvenate agriculture. The NDC reaffirmed its commitment to achieve 4% annual growth in the agriculture sector during 11th plan. Its main objective is to provide flexibility and autonomy to the state in planning and executing programs for agriculture, to achieve the goal of reducing the yield gaps in important crops, to maximize the return to the farmers. And its main features is, it is a state plan scheme. The preparation of the district and state agriculture plan is mandatory, and it is an incentive scheme, hence allocation are not automatic. The pattern of funding is 100% central government grant. The main sector covered under this scheme is crop husbandry, animal husbandry, dairy development and fishery, agriculture research, education, agriculture marketing, food storage and warehousing, soil and water conservation. The areas focused under this Rashtriya Krishi Vikas Yojana is innovative schemes are organic and biofertilizer, ಸೆರಿಕಲ್ಚರ್, ಹಾರ್ಟಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ, ಡೈರಿ ಅಂಡ್ ಫಿಷರೀಸ್, ಸಾಯಿಲ್ ಹೆಲ್ತ್ ಅಂಡ್ ಪ್ರೊಡಕ್ಟಿವಿಟಿ, ಅಗ್ರಿಕಲ್ಚರ್ ಮೆಕನೈಸೇಷನ್. ಐ ಕನ್ಕ್ಲೂಡ್ ಬೈ ಸೇಯಿಂಗ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಸ್ಕೀಮ್ ಈಸ್ ಟು ಮೇಕ್ ಫಾರ್ಮರ್ ರೆಮ್ಯುನರೇಟಿವ್ ಎಕನಾಮಿಕ್ ಆಕ್ಟಿವಿಟಿ ಥ್ರೂ ಸ್ಟ್ರೆಂಥನಿಂಗ್ ದಿ ಫಾರ್ಮರ್ಸ್ ಎಫರ್ಟ್ risk mitigation and promoting agri business entrepreneurship. Major focus is on the pre and post harvest infrastructure. Thank you everyone. ದೀನಾರ್ ಅವರಿಗೆ ಧನ್ಯವಾದಗಳು. ಹಾಗೆ ಮುಂದುವರಂತೆ ವಿಚಾರವನ್ನ ಮಂಡಿಸಲಿದ್ದಾರೆ ಸುಪ್ರಭಾ. ಮೈ ನೇಮ್ ಇಸ್ ಸುಪ್ರಭಾ ಫ್ರಮ್ ಫಸ್ಟ್ ಎಂಕಾಮ್. I'm here to speak a few words about the schemes of agriculture which was put forth by the central government of India. I'm here to speak a few words about Rashtriya Krushi Vikas Yojana which comes under the scheme of agriculture. This scheme was introduced within the aims to provide support to the agricultural sector by activizing 4% annual agricultural growth. It was introduced in the year 2007 and later it was rebranded as the Remunerating Approaches for Agriculture and Allied Activities in order to implement for 13 years till 2019 and 2020 with the budget allocations of rupees 15,722 crores. There was a one meeting which was conducted on 29 May 2007. So during that meeting, the National Development Council found out that one idea in order to launch the central assistant schemes. We can see that there is the slow growth in the agricultural and allied activities. The National Development Schemes, the main aim is to reorientations of agricultural development strategies in order to meet the needs and wants of the farmers. This scheme provides the considerable flexibilities and autonomies to the states in planning and also executing the programs for investments in the agricultural and allied sectors. Schemes facilitates decentralized planning in the agricultural sectors by the establishment of state and district agricultural plan. This plan is based on agri-climatic conditions. So the main aim of Rashtriya Krishi Vikas Yojana is to develop the farming as the main source of economic activities. This scheme provides the farmers it helps in the increasing their incomes. This scheme helps to strengthen the efforts of the farmers along with promoting the agricultural infrastructures. And it also helps in the farmers in the increasing their incomes by encouraging the productivities and also promoting value systems. It also reduces the chain risk of the farmers on focusing on increasing the income generations through the integrated farmings, mushrooms cultivations. It also helps to empowering the youth through various skills developments, innovations and agricultural business models. In the recent years, we came to know that the Ministry of Agricultural Funding startup under the Innovations, Agricultural Enterprises, the components of Rashtriya Krushi Vikas Yojana, that is during 2020-21. In addition to 112 startups, they already funded for the sum of rupees 1,185, that is nearly 90 lakhs. 234 startups in agriculture, allied sectors, they will be funded for the sum of rupees 2,485.85 lakhs. So thank you so much for sparing your valuable times with me. Thank you so much for giving me this wonderful opportunity. ಸುಪ್ರಭಾರ ಅವ್ರಿಗೆ ಧನ್ಯವಾದಗಳು. ಈಗ ಒಂದು ಹಾಡು ಯಶೋಧರ್ ಅವರಿಂದ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಯಶೋಧ, MA ಫಸ್ಟ್ ಇಯರ್ ಪೊಲಿಟಿಕಲ್ ಸೈನ್ಸ್. ನಾನು ಕೃಷಿ ಗೀತೆಯನ್ನು ಹೇಳ್ತಿದ್ದೀನಿ ರೈತರ ಮೇಲಿಂದ ಒಂದು ಅಭಿಮಾನಿಗೋಸ್ಕರ. ಸ್ವತಃ ನಾನೇ ಒಂದು ರಚಿಸಿರುವಂತಹ ಗೀತೆ. ಅಂಬರದಾಗಿನ ಹಿಡಿತದ ಕಡ್ಡಿಯು ಮುರಿದಂತೆ ನೀನೋದಂತೆ, ನೆರಳನು ನೀಡುವ ಜೀವ ದೈವ ಓದಂತೆ ಮರೆಯಾದಂತೆ. ಅಂಬರದಾಗಿನ ಹಿಡಿತದ ಕಡ್ಡಿಯು ಮುರಿದಂತೆ ನೀನೋದಂತೆ, ನೆರಳನು ನೀಡುವ ಜೀವ ದೈವ ಓದಂತೆ ಮರೆಯಾದಂತೆ. ಸಿಡಿಲಿಗೂ ಬಡಿಲಿಗೂ ಬೆಂಕಿಯ ಮಳೆಗೂ ಜಗ್ಗದ ನೀನು ದುಡಿಯುವೆಯೋ, ಕೆಸರಿನ ಮಡಿಲಲ್ಲಿ ರಕ್ತವ ಸುರಿಸಿ ಅನ್ನವನೇ ನೀ ನೀಡುವೆಯೋ. ರೈತ ನೀನು ನೀಡುವೆಯೋ ಅನ್ನವ ನೀನು ನೀಡುವೆಯೋ. ನಿನ್ನ ಹೆಗಲಿನ ಮೇಲೆ ನೇಗಿಲು ಆಕಾಶವನೇ ನೋಡಿ ನಗಲು, ನಿನ್ನ ಪಾದದ ಧೂಳಿನ ಸ್ಪರ್ಶ ಭೂಮಿಯ ಫಲವನ್ನೇ ನೀಡುವಳು, ಭೂಮಿಯ ಫಲವನ್ನೇ ನೀಡುವಳು, ಭೂಮಿಯ ಫಲವನ್ನು ನೀಡುವಳು. ಅಂಬರದಾಗಿ ನೈಡಿತದ ಕಡ್ಡಿಯು ಮುರಿದಂತೆ ನೀನೋದಂತೆ, ನೆರಳನ್ನು ನೀಡುವ ಜೀವ ದೈವ ಓದಂತೆ ಮರೆಯಾದಂತೆ. ಹಂಬಲಿ ಕುಡಿದು ಗಂಜಿಯನೈದು ಮಾನವ ಜೀವಕ್ಕೆ ನೀಡುವೆಯೋ, ಭೂಮಿಗೆ ದೇವರ ದೂತನಾಗಿ ದಾನವನಾಗೆ ಉಳಿಯುವೆಯೋ, ದಾನವನಾಗೆ ಉಳಿಯುವೆಯೋ, ದಾನವನಾಗೆ ಉಳಿಯುವೆಯೋ. ಬಿಸಿಲಲ್ಲಿ ಬೇಯುತ್ತ ಕಷ್ಟದಿ ಕರಗುತ್ತ ಮನುಕುಲವ ನೀ ಸಾಕಿದೆಯೋ, ಬಿಸಿಲಲ್ಲಿ ಬೇಯುತ್ತ ಕಷ್ಟದಿ ಕರಗುತ್ತ ಮನುಕುಲವ ನೀ ಸಾಕಿದೆಯೋ, ಸಾಕಿದ ಮನುಕುಲ ನೀಡುವ ಶಾಪಕ್ಕೆ ನಿನ್ನನೆ ನೀನೇ ದೂಡಿದೆಯೋ, ನಿನ್ನನೆ ನೀನೇ ದೂಡಿದೆಯೋ, ನಿನ್ನನೆ ನೀನೇ ದೂಡಿದೆಯೋ. ಕೃಷಿ ಗೀತೆಯನ್ನು ಹಾಡಿದ ಯಶೋಧರವರಿಗೆ ಧನ್ಯವಾದಗಳು. ಹಾಗೆ ಮುಂದುವರೆದಂತೆ ಕೃಷಿ ಯೋಜನೆಗಳ ಬಗ್ಗೆ ಯಶೋಧರವರು ವಿಚಾರವನ್ನ ವ್ಯಕ್ತಪಡಿಸಲಿದ್ದಾರೆ. ಸಾಕಷ್ಟು ಯೋಜನೆಗಳ ಜಾರಿಗೆ ಬಂದರೂ ಸಹ ಆ ಯೋಜನೆಗಳು ಎಷ್ಟು ಜಾರಿ ಆಗ್ತಿದೆ ಅನ್ನೋದಕ್ಕಿಂತ ಎಷ್ಟು ಜನರಿಗೆ ತಲುಪ್ತಿದೆ ಅನ್ನೋದು ನಾವು ಅಬ್ಸರ್ವ್ ಮಾಡಬೇಕಾಯ್ತದೆ. ಯಾಕಂದ್ರೆ ಸರ್ಕಾರ ಒಂದು ಉದ್ದೇಶಪೂರ್ವಕವಾಗಿ ಅಂದ್ರೆ ರೈತ ಬೇಕು, ಆದ್ರೆ ಕೆಲವು ವ್ಯಕ್ತಿಗಳ ವ್ಯಕ್ತಿತ್ವದಿಂದಾಗಿ ಆ ಸೌಕರ್ಯಗಳು ರೈತನಿಗೆ ತಲುಪ್ತಿಲ್ಲ. ಕಾರಣ ಇಷ್ಟೇ, ಇಷ್ಟೆಲ್ಲ ಸೌಕರ್ಯ ಇದ್ರು ಪರಿಹಾರ ಹಾಕಂತ ರೈತ ಅದನ್ನು ಪ್ರಕೃತಿಗೋಪ ಅಥವಾ ಬೆಂಕಿಗೋ ಯಾವುದೇ ರೀತಿ ಹಾನಿಯಿಂದಾಗಿ ಜೀವ ಹಾನಿಯಾದಲ್ಲಿ ಅವ್ರಿಗೆ 100,000 ಪರಿಹಾರ ನೀಡುವಂತದ್ದು, ಇನ್ನಿತರಾದಂತ ಹಣಕಾಸು ಸಹಿತ ಕೊಟ್ಟರು ಸಹ ನಮ್ ದೇಶದಲ್ಲಿ ರೈತರ ಆತ್ಮಹತ್ಯೆ ಜಾಸ್ತಿ ಆಗ್ತಿದೆ. ಯಾರಾದ್ರೂ ಇದನ್ನ ಕ್ವಶನ್ ರೈಸ್ ಮಾಡಿದೀರಾ ಇಲ್ಲೋ ನನಗೆ ಗೊತ್ತಿಲ್ಲ, ಆದ್ರೆ ಈ ರೀತಿ ಸಮಸ್ಯೆ ಉಂಟಾಗ್ಲಿಕ್ಕೆ ಕಾರಣವಾದ್ರೇನು? ಮೇಲ್ಗಡೆಯಿಂದ ಒಂದು ಈ ತರದ ಅವಕಾಶಗಳು ಬರ್ತಿದೆ ಅಂದ್ರೆ ಕೆಳಗಡೆ ತಲುಪ್ತಿಲ್ಲ ಅನ್ನಕ್ಕೊಂದು ರೀಸನ್ ಐತೆ. ಏನಂದ್ರೆ ನಾವೆಲ್ಲರೂ ರೈತರ ಮಕ್ಕಳೇ, ಆದ್ರೂ ಕೂಡ ನಮ್ಮ ಹೊಲಗಳಿಗೆ ನಾವೇ ಹೋಗಲ್ಲ ಅಂತೇಳಿ ಬೇರೆಯವ್ರನ್ನ ಕ್ವಶನ್ ಮಾಡಿದ್ರೆ ತಪ್ಪೇ ಇಲ್ಲ. ಸರ್ಕಾರಗಳು ಅಷ್ಟು ಯೋಜನೆಗಳನ್ನ ಜಾರಿಗೆ ಮಾಡ್ತಿದ್ರು ಸಹ ಎಲ್ಲೋ ಒಂದು ರೀತಿ ಅದು ರೈತರಿಗೆ ತಲುಪದಲ್ಲಿ ತುಂಬಾ ಕಷ್ಟ ಆಗ್ತಿದೆ. ನಾನು ಹೇಳೋದಿಷ್ಟೇ, ಇಲ್ಲಿ ನಾನು ಯೋಜನೆಗಳು ಈ ತರ ಜಾರಿ ಆಗಿದಾವೆ, ಈ ರೀತಿ ಯೋಜನೆ ಇದೆ, ನಾನು ಅದನ್ನ ಹೇಳಿಕ್ ಇಷ್ಟಪಡಲ್ಲ. ಇಷ್ಟು ಯೋಜನೆ ಜಾರಿ ಆಗಿದ್ರು ಕೂಡ ಎಲ್ಲೋ ನಮ್ಮೊಬ್ಬರಿಗೆ ಗೊತ್ತಿಲ್ಲ. ನಾವೇನೋ ನೆನ ಹೇಳಿದ್ರು ಅಂತ ನೆಟ್ಟಲ್ಲೋ ಎಲ್ಲೋ ಸರ್ಚ್ ಮಾಡಿ ಯೋಜನೆಗಳ ತಗೋಬಂದು. ಈಗ ಅಷ್ಟಕ್ಕೆ ಅದನ್ನ ನಮ್ಗೆ ಗೊತ್ತಿದ್ಕೋ ಮುಂಚೆ ಗೊತ್ತಿತ್ತ? ಮೈಲ್ ಅಪ್ಪ ರೈತ ಇದಾರೆ, ದೊಡ್ಡಪ್ಪ ರೈತ ಇದಾರೆ, ಅಣ್ಣ ರೈತ, ಇವರೇ ಹೇಳ್ಬೋದಿತ್ತಲ್ಲ, ನಮ್ಗೇನಿ ಗೊತ್ತಿಲ್ಲ? ಈ ಯೋಜನೆಗಳ ಅವ್ರಿಗೆ ತಲುಪ್ತಿಲ್ಲ ಅಂತ ಅರ್ಥ. ಯಾರೋ ಏನೋ ಅನ್ನು ಬರ್ದಿದ್ದ ನಾವ್ ಇಲ್ಲಿ ಬಂದು ಹೇಳ್ಬೋದು, ಆದ್ರೆ ಆ ಯೋಜನೆ ಒಳಗೆ ನಾವು ಕೂಡ ಇದೀವ ಅನ್ನೋದು ಫಸ್ಟ್ ಯೋಚನೆ ಮಾಡ್ಬೇಕು. ಈ ರೀತಿ ಯೋಜನೆ ರೈತರಿಗೆ ನಮ್ಮ ಅಪ್ಪನೇ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಫಸ್ಟ್ ಅವ್ರಿಗಂತ ಈ ರೀತಿ ಮೂಲ ಸೌಕರ್ಯಗಳು ತಲುಪೋ ರೀತಿ ಎಜುಕೇಟರ್ಸ್ ಆಗಿ ಅದ್ರಲ್ಲೂ ನಾವು ಸ್ವಲ್ಪ ಅಂತ ಸಹಕಾರ ನೀಡಬೇಕಂತ ಈ ರೀತಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಯಶೋಧರ್ ಅವರಿಗೆ ಧನ್ಯವಾದಗಳು. ಹಾಗೆ ಮುಂದುವರೆದಂತೆ ಶಾಂತಿಯವರು ವಿಚಾರವನ್ನ ಪ್ರಸ್ತುತಪಡಿಸಲಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಾಂತಕುಮಾರಿ. ನಾನು ಪ್ರಥಮ MA ರಾಜ್ಯಶಾಸ್ತ್ರ ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ. ಈಗ ರೈತರ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ರೈತನೇ ದೇಶದ ಬೆನ್ನೆಲುಬು ಅಂತ ಹೇಳಲಾಗ್ತಿದೆ. ಭಾರತ ಒಂದು ಕೃಷಿ ಆಧಾರಿತ ದೇಶವಾಗಿರ್ತದೆ. ಈಗ ಭಾರತದಲ್ಲಿ 68% ಒಂದು ಕೃಷಿ ಅವಲಂಬಿತವಾಗಿರುವ ಒಂದು ದೇಶ ಅಂತ ಹೇಳ್ಬೋದಾಗಿದೆ. ಇವಾಗ ಇಂದಿನ ಸಮಾಜದಲ್ಲಿ ರೈತರನ್ನ ಹೇಗೆ ಕಡೆಗಣಿಸ್ತಿದ್ದಾರೆ ಅಂತ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ವಿದ್ಯಾರ್ಥಿನೊಬ್ಬರು ಒಂದು ಉತ್ತಮ ಶಿಕ್ಷಣ ವ್ಯಾಸಂಗಕ್ಕೆ ಹೋದ ನಂತರ ಅವರ ಸ್ನೇಹಿತರು ಕೇಳೋದಂತ ಅಂದ್ರೆ, ನಿಮ್ ತಂದೆ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಮ್ ತಂದೆ ಒಬ್ಬ ರೈತ ಅಂತ ಹೇಳೋದಕ್ಕೆ ಅಂತ ಹಿಂಜರಿತಿದ್ದಾರೆ. ಆದ್ರೆ ರೈತರೇ ಒಂದು ದೇಶದ ಬೆನ್ನೆಲುಬು ಅಂತ ಇದ್ದಿದ್ಮೇಲೆ ನಮ್ ತಂದೆ ಒಬ್ಬ ರೈತ ಅಂತ ಹೇಳೋದಕ್ಕೆ ಯಾಕೆ ಹಿಂಜರಿಬೇಕು ಅಂತ ಹೇಳ್ಬೇಕಾಗಿದೆ. ಅದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಅವ್ರ ತಂದೆನ ರೈತರಾಗಿದ್ರೆ ಅವರು ರೈತ ಅಂತಲೇ ಹೇಳ್ಬಿಡ್ಬೇಕು, ಅದಕ್ಕೆ ಯಾಕೆ ಹಿಂಜರಿಕೆ ಅಂತ ಹೇಳದಾಗಿದೆ. ಹಾಗೆ ನೋಡೋದಾದ್ರೆ ಈಗ ಒಂದು ಮದ್ವೆ ಫಿಕ್ಸ್ ಆಗಿದೆ ಅಂತ ಹೇಳೋ ಸಂದರ್ಭದಲ್ಲಿ ಒಂದ್ ಹುಡ್ಗ ಏನ್ ಕೆಲಸ ಮಾಡ್ತಾನೆ ಅನ್ನ ನೋಡೋದಾದ್ರೆ, ರೈತ ಅಂತ ಹೇಳಕ್ಕೆ ಓ ರೈತನಾ ಕಡೆಗಣಿಸೋದು ಒಂದು ತಪ್ಪು ಅಂತ ನಾನು ಹೇಳ್ತೀನಿ. ಕೇಂದ್ರ ಸರ್ಕಾರದಲ್ಲಿ ಕೃಷಿ ಯೋಜನೆಗಳ ಬಗ್ಗೆ ನೋಡೋದಾದ್ರೆ, ಮೊದಲಿಗೆ ರೈತರಿಗಂತಾನೆ ಇವಾಗ ಒಂದು ಯಂತ್ರೋಪಕರಣ ಯೋಜನೆ ಅಂತ ಮಾಡಲಾಗ್ತಿದೆ. ಒಬ್ಬ ರೈತ ಒಂದು ವ್ಯವಸಾಯ ಮಾಡ್ಬೇಕು ಅಂತ ನೋಡೋದಾದ್ರೆ ಅವನಿಗೆ ಯಂತ್ರೋಪಕರಣಗಳ ಅವಶ್ಯಕತೆ ಇರ್ತದೆ. ಅದರಿಂದ ಈ ಯೋಜನೆ ಅಂತ ಹೇಳೋದು, ರೈತರಿಗೆ ಸಕಾಲದಲ್ಲಿ ಅವನು ಒಂದು ವ್ಯವಸಾಯ ಮಾಡ್ಬೇಕು ಅನ್ನೋದು ಒಂದು ಉದ್ದೇಶದಿಂದ ಈ ಯೋಜನೆಯನ್ನ ನೀಡಲಾಗಿದೆ. ಈ ಯೋಜನೆಯಲ್ಲಿ ಸಾಮಾನ್ಯ ವರ್ಗದವರಿಗೆ 50%, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 90% ಮೀಸಲಾತಿಯನ್ನು ನೋಡಿದೆ, ಮತ್ತು ಈ ಮೂಲಕ ಅವರಿಗೆ ಧನ ಸಹಾಯ ಮಾಡಲಾಗ್ತಿದೆ ಅಂತ ಈ ಒಂದು ಯೋಜನೆ ಹೇಳಲಾಗ್ತದೆ. ಯಂತ್ರಧಾರೆ ಅಂತ ಒಂದು ಯೋಜನೆ. ಕೃಷಿ ಮಾಡ್ಬೇಕು ಅಂದ್ರೆ ಅವನಿಗೆ ಸದಾ ಕಾಲ ಒಂದು ಯಂತ್ರಗಳ ಉಪಯೋಗ ಬೇಕಾಗಿರ್ತದೆ. ಆದ್ರಿಂದ ಈ ಯೋಜನೆ ರೈತನಿಗೆ ಒಂದು ಬಾಡಿಗೆ ದರದಲ್ಲಿ ಅಂದ್ರೆ ಕಡಿಮೆ ದರದಲ್ಲಿ ರೈತರಿಗೆ ಯಂತ್ರೋಪಕರಣಗಳನ್ನ ಕೊಡಲಾಗಿರ್ತದೆ ಅಂತ ಹೇಳಲಾಗ್ತಿದೆ. ಪ್ರತಿ ಜಿಲ್ಲೆಗಳಲ್ಲಿ ಈಗ ಒಂದು ರೈತರ ಯಂತ್ರೋಪಕರಣಗಳನ್ನ ಕಡಿಮೆ ಬಾಡಿಗೆ ದರದಲ್ಲಿ ತಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಯೋಜನೆಯನ್ನ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಇನ್ನ ಬಿತ್ತನೆ ಬೀಜದ ಪೂರೈಕೆ ಅಂತ ಇದೊಂದು ಯೋಜನೆ ಮಾಡಲಾಗ್ತಿದೆ. ಇವಾಗ ರೈತರಿಗೆ ಉಚಿತವಾಗಿ ಒಂದು ಬಿತ್ತನೆ ಬೀಜಗಳನ್ನ ನೀಡಲಾಗ್ತಿದೆ ಅಂತ ಅಂದ್ರೆ ಅಮೌಂಟ್ ಕೊಟ್ಟು ಒಂದು ವ್ಯವಸಾಯ ಮಾಡೋದು ತುಂಬಾ ಕಷ್ಟ ಆಗಿರೋದ್ರಿಂದ ಈ ಯೋಜನೆ ಮೂಲಕ ಉತ್ತಮ ಬೀಜಗಳ ನೀಡುವುದರಿಂದ ರೈತ ಸದಾ ಕಾಲವನ್ನು ಒಂದು ವ್ಯವಸಾಯದಲ್ಲಿ ತೊಡಗಿರಬಹುದು ಅಂತ ಹೇಳಲಾಗ್ತಿದೆ. ಇನ್ನಂತರ ಒಂದು ಮಣ್ಣಿನ ಸತ್ವವನ್ನು ಹೆಚ್ಚಿಸುವುದರಂತ ಒಂದು ಯೋಜನೆ ಮಾಡಲಾಗ್ತಿದೆ. ಆ ಮಣ್ಣಿನ ಸತ್ವವನ್ನು ಹೆಚ್ಚಿಸೋದು ಅಂತ ಅಂದ್ರೆ ಈಗ ಒಂದು ಮಣ್ಣು ಅಂತ ಫಲವತ್ತಾಗಿ ವ್ಯವಸಾಯ ಮಾಡ್ಬೇಕು ರೈತ ಅಂತ ನೋಡೋದಾದ್ರೆ ಆ ಮಣ್ಣಲ್ಲಿ ಒಂದು ಉತ್ತಮ ಗುಣ ಅಂತ ಅದು ಹೊಂದಿರಬೇಕು. ಆದ್ರಿಂದ ಉಚಿತವಾಗಿ ರೈತನಿಗೆ ರಸಗೊಬ್ಬರ ಮತ್ತೆ ಹಸಿರೆಲೆ ಗೊಬ್ಬರ ಸಾವಯವ ಗೊಬ್ಬರಗಳನ್ನ ರೈತರಿಗೆ ನೀಡುವ ಒಂದು ಯೋಜನೆ ಮಾಡಿದೆ. ಇದರಲ್ಲೂ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 75% ಅನ್ನ ನೀಡಿ ಇನ್ನ ಸಾಮಾನ್ಯ ವರ್ಗದವರಿಗೆ 50% ಮೀಸಲಾತಿ ನೀಡಲಿದೆ ಅಂತ ಹೇಳ್ಬೋದಾಗ್ತಿದೆ. ಪ್ರಧಾನ ಮಂತ್ರಿ ಭೀಮ್ ಯೋಜನೆ ಅಂತ ನೋಡೋದಾದ್ರೆ ಇವಾಗ ರೈತ ಒಂದು ವ್ಯವಸಾಯ ಬೆಳೀತಿರೋ ಸಂದರ್ಭದಲ್ಲಿ ಯಾವುದೇ ಒಂದು ಬೆಳೆ ಹಾನಿ ಉಂಟಾದ ಸಂದರ್ಭದಲ್ಲಿ ಸರ್ಕಾರ ಇದನ್ನ ಅದರ ಬೆಳೆ ಪರಿಹಾರವಾಗಿ ಅಂತಂದ್ರೆ ವ್ಯವಸಾಯ ಮಾಡುತ್ತಿದ್ದಂತ ಒಂದು ಸಂದರ್ಭದಲ್ಲಿ ಏನಾದ್ರೂ ಬೆಳೆಗೆ ಹಾನಿ ಉಂಟಾದ ಆಗ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಬೆಳೆ ಪರಿಹಾರ ನೀಡಬೇಕು ರೈತರಿಗೆ ಅಂತ ಒಂದು ಯೋಜನೆಯನ್ನು ಮಾಡಲಾಗ್ತಿದೆ. ಇದ್ರಲ್ಲೂ ಕೃಷಿ ಭಾಗ್ಯ ಯೋಜನೆ ಅಂತ ನೋಡೋದಾದ್ರೆ ಇವಾಗ ಮಳೆ ಬರುತ್ತಿರೋ ಸಂದರ್ಭದಲ್ಲಿ ರೈತ ನೀರನ್ನ ಅವನೇ ಸಂರಕ್ಷಿಸಿಕೊಂಡು ಅದನ್ನ ಸದಾಕಾಲ ಕೃಷಿಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಯೋಜನೆ ಜಾರಿಗೊಳಿಸಲಾಗ್ತಿದೆ. ಅಂದ್ರೆ ಪಂಪ್ ಸೈಟ್ ಮೂಲಕ ನೀರ ಸಂಗ್ರಹಿಸಿಕೊಂಡು ಅವನು ಸದಾಕಾಲ ವ್ಯವಸಾಯ ಮಾಡ್ಬೇಕು ಅಂತ ಹೇಳಲಾಗ್ತದೆ. ಇನ್ನ ಕೃಷಿ ಸಿಂಚಾ ಯೋಜನೆ ಅಂತ ನೋಡೋದಾದ್ರೆ ಸದಾ ವ್ಯವಸಾಯ ಮಾಡ್ಬೇಕು ರೈತ ಅನ್ನೋದಾದ್ರೆ ನೀರನ್ನ ಸಂಗ್ರಹಿಸಬೇಕು. ಯಾವ ತರ ನೀರನ್ನ ಸಂಗ್ರಹಿಸಬೇಕು ಅಂತ ಯೋಜನೆ ಮಾಡ್ತದೆ ಅಂದ್ರೆ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿಯ ಮೂಲಕ ರೈತ ನೀರನ್ನ ಸಂಗ್ರಹಿಸಿಕೊಂಡು ಸದಾಕಾಲ ವ್ಯವಸಾಯಕ್ಕೆ ತೊಡಗಿರ್ಬೇಕು ಅನ್ನೋ ಈ ಯೋಜನೆಗಳನ್ನ ಮಾಡಲಾಗ್ತಿದೆ. ಆದ್ರೆ ನೀಡ್ತಿರುವಂತ ಮಾಹಿತಿಗಳು ರೈತರಿಗೆ ತಲುಪ್ತಿಲ್ಲ. ಆದ್ರಿಂದ ಈ ಯೋಜನೆಗಳು ರೈತರಿಗೆ ಇವೆ ಅಂತ ಪ್ರಜ್ಞಾವಂತರಾದಂತಹ ರೈತರುಗಳು ಈ ಯೋಜನೆಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಹೊಂದಿದ್ದರು ಈ ಯೋಜನೆಗಳನ್ನ ಒದಗಿಸ್ಕೊಳ್ತಿದ್ದಾರೆ. ಆದರೆ ಅವಿಜ್ಞಾವಂತ ರೈತರುಗಳು ಅಂತ ನೋಡೋದಾದ್ರೆ ಅವ್ರಿಗೆ ಇಂತ ಕೇಂದ್ರ ಸರ್ಕಾರದಿಂದ ದೊರೆಯುತ್ತಿರುವಂತಹ ಸೌಲಭ್ಯಗಳು ದೊರೆತಿದೆ ಸರಿ, ಆದ್ರೆ ಅವು ನೇರವಾಗಿ ಮಾಹಿತಿಗಳ ಕೊರತೆಯಿಂದಾಗಿ ರೈತರಿಗೆ ತಲುಪ್ತಿಲ್ಲ. ವಂದನೆಗಳು. ಶಾಂತಿ ಕುಮಾರಿ ಅವರಿಗೆ ಧನ್ಯವಾದಗಳು. ಮುಂದಿನ ಭಾಷಣಕಾರರು ಕಿರಣ್. ನನ್ನ ಹೆಸರು ಕಿರಣ್ ಸರ್. ನಾನು ಜ್ಞಾನ ಕಾವೇರಿ ಸ್ನಾತಕೋತ್ತರ ಕೇಂದ್ರ ಪ್ರಥಮ ಎಂಎ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಮಂಡಿಸುತ್ತಿರುವ ವಿಚಾರ ಕೇಂದ್ರ ಸರ್ಕಾರದ ಕೃಷಿ ಯೋಜನೆಗಳು. ಮೊದಲಿಗೆ ಹೇಳ್ಬೇಕಂದ್ರೆ ನಾನೊಬ್ಬ ರೈತನ ಮಗ ಅಂತ ಹೇಳಿದಕ್ಕೆ ಎಂಎ ಆಗ್ತದೆ ನನಗೆ. ಸರ್ವಜ್ಞರು ತಮ್ಮ ತ್ರಿಪದಿಯಲ್ಲಿ ಹೇಳಿರುವಂತೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ರಾಟಿ ನಡೆಯುವುದು ಮೇಟಿಯಿಂದಲೇ ಒಕ್ಕದಿಗ ನೊಕ್ಕದಿರೆ ಬಿಕ್ಕುವುದು ಜಗವೆಲ್ಲ ಎಂದು ತಿಳಿಸಿದಂತೆ ನಮ್ಮ ಬಹುಪಾಲು ಆಹಾರ ಬೇಡಿಕೆಗಳು ಪೂರೈಸಿದ್ರು ಕೃಷಿ ಕ್ಷೇತ್ರದಿಂದ. ಈ ಕೃಷಿ ನಮ್ಮ ನಾಡಿನ ಜನರ ಏಕೈಕ ವೃತ್ತಿಯಾಗಿದ್ದು ಇಂದಿಗೂ ಕೂಡ ಗ್ರಾಮೀಣ ಪ್ರದೇಶದ 68% ಜನರು ಕೃಷಿಯನ್ನು ಅವಲಂಬಿಸಿಕೊಂಡು ಬದುಕುತ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಒಂದು ನಗರದ ಜೀವನಕ್ಕೆ ಮಾರು ಹೋಗಿದ್ದು ಕೃಷಿ ಮಾಡುವವರ ಸಂಖ್ಯೆ ಕಡಿಮೆ ಆಗ್ತಿದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೃಷಿ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತರ್ತಿದೆ. ಕೃಷಿ ಆಧುನಿಕತೆ ತರಗದು ಯಂತ್ರೋಪಕರಣ ಖರೀದಿ ಸಬ್ಸಿಡಿ ಮತ್ತೆ ಬಿತ್ತನೆ ಬೀಜಗಳು ಇದಕ್ಕೆಲ್ಲ ಪ್ರೋತ್ಸಾಹ ಧನ ನೀಡುತ್ತಿದೆ. ಕೃಷಿಯಲ್ಲಿ ಯೋಜನೆಗಳು ನೋಡಿದರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಂದ್ರೆ ಪ್ರತಿ ವರ್ಷದಲ್ಲಿ 3 ಕಂತಿನಂತೆ 2000 ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಅವರ ಖಾತೆಗೆ ಜಮಾ ಮಾಡುತ್ತಿದ್ದಾರೆ ಮತ್ತೆ ಇದು 10 ಕಂತಿನಲ್ಲಿ ಜಮಾ ಮಾಡಲಾಗಿದೆ ಈಗ. ಮತ್ತೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯಾಂತ್ರಿಕ ಯೋಜನೆ ಇದು ಕೃಷಿ ಸಮಸ್ಯೆಯನ್ನು ನೀಗಿಸಲು ಕೃಷಿ ಚಟುವಟಿಕೆಗಳು ಶ್ರಮದಾನದ ದುಡಿಮೆಯನ್ನು ತಗ್ಗಿಸಿ ಸಕಾಲದಲ್ಲಿ ಕೃಷಿ ಚಟುವಟಿಕೆಯನ್ನು ಮಾಡಲು ಯಂತ್ರೋಪಕರಣಗಳನ್ನು ನೀಡ್ತಾ ಇದೆ. ಸಾಮಾನ್ಯ ರೈತರಿಗೆ 50% ಮತ್ತೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರಿಗೆ 90% ರಿಯಾಯಿತಿಯಲ್ಲಿ ನೀಡಲಾಗ್ತಿದೆ. ಮತ್ತೆ ಪ್ರಧಾನ ಮಂತ್ರಿ ಕಿಸಾನ್ ಸಿಂಚಾಯಿ ಯೋಜನೆ ಇದು ನೀರಿನ ಪೋಲಾಗುವಿಕೆಯನ್ನು ತಡೆಗಟ್ಟಲು ತುಂತುರು ನೀರಾವರಿ ವ್ಯವಸ್ಥೆಯನ್ನು ಈ ಯೋಜನೆಯಲ್ಲಿ ಮಾಡಲಾಗುತ್ತಿದೆ. ಧನ್ಯವಾದಗಳು. ಕಿರಣ್ ರವರಿಗೆ ಧನ್ಯವಾದಗಳು. ಈಗ ಮೋಹನ್ ಕುಮಾರ್ ಅವರು ವಿಚಾರವನ್ನ ಮಂಡಿಸಲಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನ ಕಾವೇರಿ ಸ್ನಾತಕೋತ್ತರ ಕೇಂದ್ರ ಚಿಕ್ಕಳುವಾರ ಫಸ್ಟ್ ಎಂಎ ಪೊಲಿಟಿಕಲ್ ಸೈನ್ಸ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ರೈತರಿಗೆ ಹಲವಾರು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ 2014-15 ಪ್ರಾರಂಭವಾಗಿದೆ. ಈ ಯೋಜನೆಯ ಮೂಲ ಉದ್ದೇಶ ಸಮುದಾಯ ನೀರು ಸಂಗ್ರಹಣೆ ವಿನ್ಯಾಸಗಳನ್ನು ಸೂಕ್ಷ್ಮ ನೀರಾವರಿ ಘಟಕಗಳೊಂದಿಗೆ ಜೋಡಿಸುವುದು, ಅಂತರ್ಜಲವನ್ನು ಅಭಿವೃದ್ಧಿಗೊಳಿಸುವುದು, ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು. ಮತ್ತೊಂದು ಯೋಜನೆ ರೈತ ಉತ್ಪಾದಕ